ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಪಶುಪೋಷಣೆಯಲ್ಲಿ ಒಣಮೇವಿನ ಮಹತ್ವ, ಅದರ ಸಂರಕ್ಷಣೆ ಹಾಗೂ ಪೌಷ್ಟೀಕರಣ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಅನೇಕ ಸಂಚಿಕೆಗಳಲ್ಲಿ ನಾವು ಈ ವಿಷಯವನ್ನ ಕುರಿತು ಚರ್ಚೆಯನ್ನ ಮಾಡಿದ್ದೇವೆ. ಆಗಾಗ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅಂಶಗಳು ಕೂಡ ಬಂದಿದ್ದಾವೆ. ಏನು ಆ ವಿಷಯ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಸಾಕಾಣಿಕೆ ಮಾಡತಕ್ಕಂಥ ಜಾನುವಾರುಗಳಿಗೆ ಏಕ ಪ್ರಕಾರದ ಆಹಾರವನ್ನ ನೀಡಬಾರದು ಅಂತ ಹೇಳಿ. ಅದು ಒಣಮೇವಾಗಿರಬಹುದು ಅಥವಾ ಹಸಿರುಮೇವಾಗಿರಬಹುದು. ಬರೀ ಹಸಿರುಮೇವನ್ನ ಕೊಡ್ತಕ್ಕಂಥದ್ದು, ಬರೀ ಒಣಮೇವನ್ನ ಕೊಡ್ತಕ್ಕಂಥದ್ದು, ಈ ತರಹದ ಒಂದು ಪರಿಪಾಠಗಳು ಇರಬಾರದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಜಾನುವಾರು ಆಗಲಿ ಜೀವಿ ಆಗಲಿ ಅದರ ಸಮಗ್ರ ಬೆಳವಣಿಗೆಗೆ ಸಮತೋಲಿತವಾದಂತಹ ಆಹಾರವನ್ನ ನೀಡಬೇಕು ಅಂತ ಹೇಳಿ ವಿಜ್ಞಾನ ಹೇಳುತ್ತೆ. ಈ ನಿಟ್ಟಿನಲ್ಲಿ ನಾವು ಒಣಮೇವು ಹಾಗೂ ಹಸಿರುಮೇವು ಇವುಗಳನ್ನ ಸಂಯೋಜನೆಯನ್ನ ಮಾಡಿ ನೀಡಬೇಕು. ಈ ಹಸಿರುಮೇವು ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ರೀತಿ ತಾಜಾತನದಿಂದ ಕೂಡಿರುತ್ತೆ, ಫ್ರೆಶ್ ಆಗಿರುತ್ತೆ. ನಾವು ಕೂಡ ಏನಾದರೂ ಸೇವನೆಯನ್ನ ಮಾಡಬೇಕು ಅಂತ ಅಂದಾಗ ತಾಜಾತನದಿಂದ ಯಾವ್ದಿರುತ್ತೋ, ಫ್ರೆಶ್ ಆಗಿ ಯಾವ್ದಿರುತ್ತೋ ಅದಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡ್ತೇವೆ. ಯಾಕೆಂದ್ರೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ. ಆ ಕಾರಣಕ್ಕಾಗಿ ಒಣಮೇವಿನಲ್ಲಿ ಈ ಪೋಷಕಾಂಶದ ಪ್ರಮಾಣ ಒಂದಷ್ಟು ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಒಣಮೇವಿನ ಮಹತ್ವ ಏನು, ಅದನ್ನ ಸಂರಕ್ಷಣೆಯನ್ನ ಮಾಡಿ ಇಟ್ಟುಕೊಳ್ಳುವಂಥದ್ದು ಹೇಗೆ, ಅದರ ಜೊತೆಗೆ ಏನು ಈ ಪೋಷಕಾಂಶಗಳ ಕೊರತೆ ಇರುತ್ತೋ ಅದನ್ನ ಸರಿದೂಗಿಸುವ ಸಲುವಾಗಿ ಅಥವಾ ಅದನ್ನ ಹೆಚ್ಚು ಮಾಡುವ ಸಲುವಾಗಿ ಪೌಷ್ಟೀಕರಣ ಅಂತ ಹೇಳಿ ಮಾಡಿ ನೀಡಬೇಕಾಗುತ್ತೆ. ಹಾಗೆ ನೀಡಿದಂತಹ ಸಂದರ್ಭದಲ್ಲಿ ನಮ್ಮ ರಾಸುಗಳ ಮೇಲೆ ಅದು ಒಳ್ಳೆಯ ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಪಶು ಪೋಷಣೆಯಲ್ಲಿ ಒಣಮೇವಿನ ಮಹತ್ವ, ಅದರ ಸಂರಕ್ಷಣೆ ಹಾಗೂ ಅದರ ಪೌಷ್ಟೀಕರಣವನ್ನ ಮಾಡುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿಲ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಧನ್ಯವಾದಗಳು. ಈ ಒಣಮೇವು ಅಥವಾ ಉಳಿಕೆ ಬೆಳೆ ಅಂತ ಹೇಳಿ ನಾವು ಕರಿತೇವೆ, ಏನು ಹಂಗಂತ ಅಂದ್ರೆ ಒಂದಷ್ಟು ಉದಾಹರಣೆಯ ಮೂಲಕ ವಿವರಿಸಿ. ಸರ್, ಸಾಮಾನ್ಯವಾಗಿ ರೈತರು ಆಹಾರ ಧಾನ್ಯಗಳಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುತ್ತಾರೆ ಸರ್. ಅದಾದ ನಂತರ ಫಸಲು ಕಟಾವು ಮಾಡ್ತಾರೆ. ಅದಾದ ನಂತರ ಉಳಿದಿರುವಂತಹ ಬೆಳೆಗಳನ್ನು ಅದನ್ನು ದನಗಳಿಗೆ ಮೇವನ್ನಾಗಿ ಉಪಯೋಗಿಸ್ತಾರೆ. ಈ ಮೇವುಗಳಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳ ಕೊರತೆ ಇರುತ್ತದೆ. ಇಂತಹ ಮೇವುಗಳನ್ನು ಒಣಮೇವು, ಬರಡು ಮೇವು ಅಥವಾ ಉಳಿಕೆ ಬೆಳೆ ಎಂದು ಕರೆಯುತ್ತೇವೆ. ಉದಾಹರಣೆಯೊಂದಿಗೆ ನೋಡಬೇಕಾದ್ರೆ ನಮ್ಮ ಈ ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಉಪಯೋಗಿಸುವಂತಹ ಒಣಮೇವು ಅಂದ್ರೆ ರಾಗಿ ಹುಲ್ಲು, ಭತ್ತದ ಹುಲ್ಲು, ಮುಸುಕಿನ ಜೋಳದ ಕಣಿಕೆ ಆಗಿರಬಹುದು. ಅದೇ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋಗಿ ನೋಡೋದಾದ್ರೆ ಜೋಳದ ಕಡ್ಡಿ, ಗೋಧಿ ಹುಲ್ಲು, ಶೇಂಗಾ ಹೊಟ್ಟು, ಕಬ್ಬಿನ ಸಪ್ಪೆ ಇತ್ಯಾದಿಗಳನ್ನು ಒಣಮೇವಾಗಿ ಉಪಯೋಗಿಸುತ್ತಾರೆ ಸರ್. ಹೀಗೆ ಒಣಮೇವು ಅಂತ ಹೇಳಿದ್ರೆ ಹುಲ್ಲು ಅನ್ನುವಂಥದ್ದು ಏನಿರುತ್ತೋ ಒಣಗಿರ್ತಕ್ಕಂಥದ್ದಾಗಿರ್ಬೇಕು, ಅದನ್ನ ನಾವು ಒಣಮೇವು ಅಂತ ಹೇಳಿ ಕರಿತೇವೆ. ಈ ಹೈನುಗಾರಿಕೆಯಲ್ಲಿ ಒಣಮೇವಿನ ಮಹತ್ವ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಭಾರತ ದೇಶ ಒಂದು ಕೃಷಿ ಪ್ರಧಾನ ದೇಶವಾಗಿದೆ. ಹೈನುಗಾರಿಕೆಯು ಅನೇಕ ರೈತರಿಗೆ ಜೀವನಾಧಾರವಾಗಿರುವುದು ನಮಗೆಲ್ಲ ತಿಳಿದಿರುವ ವಿಷಯವೇ. ಅದರಲ್ಲೂ ಇನ್ನು ನಾವು ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ನೋಡೋದಾದ್ರೆ ಕಡುಬಡವರಿಗೆ, ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ, ನಿರುದ್ಯೋಗಿ ಯುವಕರಿಗೆ ಮತ್ತು ಯುವತಿಯರಿಗೆ ಇದು ಸ್ವಂತ ಉದ್ಯೋಗವನ್ನು ಮಾಡಿಕೊಟ್ಟಿದೆ ಸರ್. ಹೈನುಗಾರಿಕೆ ಅನ್ನೋದು ಅವರ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳಲು ಕೂಡ ಇದು ಸಹಕಾರಿಯಾಗಿದೆ ಸರ್. ಇನ್ನು ಹೈನುಗಾರಿಕೆಯಲ್ಲಿ 70% ಖರ್ಚು ನಾವು ಯಾವ್ದರಿಂದ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಅದು ಆಹಾರದ್ದೇ ಆಗಿರುತ್ತದೆ. ಸಾಮಾನ್ಯವಾಗಿ ಹಸುಗಳ ಆಹಾರ ಪದ್ಧತಿಯಲ್ಲಿ 3 ತರನಾದ ಪದಾರ್ಥಗಳಿರ್ತವೆ. ಒಂದು ದಾನಿ ಮಿಶ್ರಣ ಇರುತ್ತೆ ಸರ್, ಹಸಿರು ಹುಲ್ಲು ಇರುತ್ತೆ ಮತ್ತು ಒಣಮೇವು ಕೂಡ ಇರುತ್ತೆ. ಅತಿ ಹೆಚ್ಚಾಗಿ ಒಣಮೇವಿನಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇದ್ದರೂ ಸಹ ಇದರಲ್ಲಿ ನಾರಿನಾಂಶ ಹೆಚ್ಚು ಇರುವ ಕಾರಣ ರಾಸುಗಳಿಗೆ ಉತ್ತಮ ಗುಣಮಟ್ಟದ ಹಾಲನ್ನು ಪಡೆಯಲು ಇದು ಸಹಾಯ ಮಾಡುತ್ತೆ. ಇನ್ನು ಹಸು, ಎಮ್ಮೆ, ಕುರಿ, ಮೇಕೆಗಳು ಇವು ಮೂಲತಃ ಮೆಲುಕು ಹಾಕುವ ಪ್ರಾಣಿಗಳು ಸರ್. ಇವುಗಳಿಗೆ ನಾವು ರೂಮಿನೆಂಟ್ಸ್ ಅಂತ ಕರಿತೀವಿ. ಇವುಗಳ ಆಹಾರದಲ್ಲಿ ಕನಿಷ್ಠ 20% ನಾರಿನಂಶ ಕುಡಿರಲೇಬೇಕು. ನಾರಿನಂಶ ಇಲ್ಲ ಅಂತಂದಾಗ ಹಾಲಿನಲ್ಲಿ ಡಿಗ್ರಿ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನು ಕೇವಲ ನಾವು ಹಸಿರು ಮೇವನ್ನು ಮಾತ್ರ ನೀಡಿದ್ರೆ ಏನಾಗುತ್ತೆ, ಪಚನ ಕ್ರಿಯೆಯಲ್ಲಿ ಏರುಪೇರಾಗುತ್ತದೆ, ಅಜೀರ್ಣ ಉಂಟಾಗಬಹುದು, ಬೇದಿ ಕೂಡ ಆಗ್ಬೋದು. ಅಷ್ಟೇ ಅಲ್ಲ, ನಾರಿನಾಂಶದ ಕೊರತೆಯಿಂದ ಈಗಾಗಲೇ ಹೇಳಿದ ಹಾಗೆ ಹಾಲಿನಲ್ಲಿ ಡಿಗ್ರಿ ಪ್ರಮಾಣ ಕಡಿಮೆಯಾಗಿ ರೈತರು ಡೈರಿಗೆ ಹಾಲು ಹಾಕಕ್ಕೆ ಹೋದಾಗ ಹಾಲು ತಿರಸ್ಕೃತಗೊಳ್ಳುತ್ತದೆ ಸರ್. ಅದೇ ಒಣಮೇವಿನಲ್ಲಿ ನಾರಿನಾಂಶ ಹೆಚ್ಚಿರುವ ಕಾರಣ ಹಾಲಿನಲ್ಲಿ ಜಿಡ್ಡಿನಾಂಶ ಉತ್ಪಾದನೆಗೆ ಸಹಕಾರಿಯಾಗಲಿದೆ. ಇದರಿಂದ ಏನಾಗುತ್ತೆ, ಹಾಲಿನಲ್ಲಿ ಡಿಗ್ರಿ ಬರುತ್ತಿಲ್ಲ ಎನ್ನುವ ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು ಸರ್. ಅಷ್ಟೇ ಅಲ್ಲ, ರಾಸುಗಳ ಆಹಾರದಲ್ಲಿ ಹಸಿರು ಹುಲ್ಲಿನ ಜೊತೆಗೆ ಅದರಿಂದ ಕನಿಷ್ಠ ಪ್ರಮಾಣದಲ್ಲಿ ಒಣಮೇವನ್ನು ಕಡ್ಡಾಯವಾಗಿ ನೀಡಲೇಬೇಕು ಸರ್. ಹೀಗೆ ಒಣಮೇವು ಅನ್ನುವಂಥದ್ದು ಇಷ್ಟೆಲ್ಲ ಮಹತ್ವವನ್ನ ಹೊಂದಿದೆ. ನಾವು ಉತ್ತಮ ಗುಣಮಟ್ಟದ ಹೈನು ಉತ್ಪನ್ನಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಒಣಮೇವನ್ನ ಬಹಳ ಚೆನ್ನಾಗಿ ಬಳಕೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಈ ಮೇವಿನ ಸದ್ಬಳಕೆಗೆ ನಾವು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ? ಮೇವಿನ ಸದ್ಬಳಕೆ ಅನ್ನುವುದು ಅತಿ ಮುಖ್ಯವಾಗಿದೆ ಸರ್. ಯಾಕಂದ್ರೆ ನಾವು ಈಗ ವರ್ತಮಾನದಲ್ಲಿ ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು 35% ಹಸಿರು ಹುಲ್ಲಿನ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ ಮತ್ತು 11% ಒಣ ಹುಲ್ಲಿನ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಮೇವು ವ್ಯರ್ಥವಾಗದಂತೆ ಮೇವನ್ನ ಸದ್ಬಳಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸರ್. ಇದಕ್ಕೆ ಅನುಸರಿಸಬೇಕಾದ ಕ್ರಮಗಳೆಂದರೆ ಹಲವಾರು ಕ್ರಮಗಳಿದ್ದಾವೆ, ಅದರಲ್ಲಿ ನಾವು ಕೆಲವು ಕ್ರಮಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಕ್ರಮ ಎಂದರೆ ಮೇವನ್ನು ಯಾವಾಗಲೂ ನಾವು ಕತ್ತರಿಸಿಯೇ ಹಾಕಬೇಕು ಸರ್. ಇದರಿಂದ ಏನಾಗುತ್ತೆ, ಅದೇ ನಾವು ದೊಡ್ಡ ದೊಡ್ಡ ತುಂಡುಗಳನ್ನು ರಾಸುಗಳಿಗೆ ಹಂಗೆ ಹಾಕಿಬಿಟ್ರೆ ಅದು ಜೀರ್ಣ ಆಗೋದಿಲ್ಲ, ಮತ್ತೆ ಅದನ್ನು ತಿನ್ನೋದಕ್ಕೂ ಕೂಡ ಹಸುಗಳಿಗೆ ಕಷ್ಟ ಆಗುತ್ತೆ, ಅದರಿಂದ ವ್ಯರ್ಥ ಆಗುವ ಸಂಭವ ಇರುತ್ತದೆ. ಅದೇ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಅಂದ್ರೆ 2-3 ಇಂಚು ಚಿಕ್ಕ ಚಿಕ್ಕ ತುಂಡುಗಳಾಗಿ ನಾವು ಕತ್ತರಿಸಿ ಕೊಡುವುದರಿಂದ ದನಗಳು ಚೆನ್ನಾಗಿ ತಿನ್ನುತ್ತವೆ ಸರ್. ಅದನ್ನ ಮೇವು ವ್ಯರ್ಥವಾಗುವುದನ್ನು ಕೂಡ ನಾವು ತಡೆಗಟ್ಟಬಹುದು. ಇಂತಹ ಮೇವು ಚೆನ್ನಾಗಿ ಜೀರ್ಣ ಆಗುತ್ತೆ, ಇದರಿಂದ ಪೋಷಕಾಂಶಗಳ ದೊರೆಯುವಿಕೆಯು ಕೂಡ ಜಾಸ್ತಿ ಆಗುತ್ತದೆ. ಇನ್ನು ಮೇವು ಕತ್ತರಿಸಲು ನಾವು ಸಾಂಪ್ರದಾಯಿಕವಾಗಿ ಏನು ಕುಡುಗೋಲನ್ನು ಬಳಸ್ತಾರೆ ರೈತರು, ಅದನ್ನು ಕೂಡ ಬಳಸಬಹುದು. ಅಥವಾ ಆಧುನಿಕವಾಗಿ ಇವಾಗ ಮೇವು ಕತ್ತರಿಸುವ ಯಂತ್ರಗಳು ಲಭ್ಯವಿದ್ದಾವೆ, ಆ ಮೇವು ಕತ್ತರಿಸುವ ಯಂತ್ರಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಅವುಗಳನ್ನು ಕೂಡ ಉಪಯೋಗಿಸಬಹುದು ಸರ್. ಇನ್ನು ನಾವು ಮೇವಿನ ಸದ್ಬಳಕೆಯಲ್ಲಿ ನೋಡಬೇಕಾದಂತಹ ಬೇರೆ ವಿಧಾನ ಯಾವುದಂದ್ರೆ, ಯಾವಾಗಲೂ ಮೇವನ್ನು ನಾವು ಗೋದಲಿ ಅಥವಾ ದಾವಣಿ ಅಂತ ಏನು ಕರಿತೀವಿ ಸರ್, ಮೇವು ಹಾಕುವ ದೋಣಿ, ಅಲ್ಲೇನ ನಾವು ಮೇವನ್ನು ಹಾಕ್ಬೇಕು ಸರ್. ಜಾಸ್ತಿ ಜನ ರೈತರು ಏನ್ ಮಾಡ್ತಾರೆ, ಮೇವನ್ನ ನೆಲದ ಮೇಲೆ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ರಾಸುಗಳು ಅವನ್ನ ತುಳಿತವೆ, ಗೆಂಜಲು ಹತ್ತುತ್ತೆ, ಮತ್ತೆ ಸಗಣಿ ಅದ್ರ ಮೇಲೆ ಬೀಳುತ್ತೆ, ಅದರಿಂದ ತುಂಬಾ ಮೇವು ವ್ಯರ್ಥ ಆಗುತ್ತೆ. ಅದನ್ನೇ ನಾವು ಸರಿಯಾಗಿ ದಾವಣಿಯಲ್ಲಿ ಹಾಕಿದ್ರೆ ಮೇವು ವ್ಯರ್ಥವಾಗುವುದಿಲ್ಲ ಮತ್ತು ಮೇವಿನ ಸದ್ಬಳಕೆ ಆಗುತ್ತೆ ಸರ್. ಮತ್ತೆ ಒಂದೇ ಸಾರಿಗೆ ನಾವು ದಿನದ ಒಟ್ಟು ರಿಕ್ವೈರ್ಮೆಂಟ್ ಅನ್ನ ಒಂದೇ ಸಾರಿಗೆ ನಾವು ಹಾಕೋದ್ರಿಂದ ಏನಾಗುತ್ತೆ, ದನಗಳಿಗೆ ಹೆಚ್ಚಿನ ಮೇವು ಕಂಡಾಗ ಅವು ಮುಂದೆ ಹೆಚ್ಚಿಗೆ ಮೇವಿದೆ ಅಂದ್ರೆ ಅದು ವ್ಯರ್ಥ ಮಾಡ್ತಾವೆ ಸರ್. ಅದಕ್ಕೆ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ದಿನಕ್ಕೆ 4-5 ಬಾರಿ ನಾವು ಮೇವನ್ನು ಹಸುಗೆ ಕೊಡುವುದರಿಂದ ಮೇವಿನ ವ್ಯರ್ಥವಾಗುವುದನ್ನು ಕಡಿಮೆ ಮಾಡಬಹುದು. ಇದನ್ನು ನಾವು ಸ್ಪ್ಲಿಟ್ ಫೀಡಿಂಗ್ ಅಂತ ಕರಿತೀವಿ ಸರ್. ಅಷ್ಟೇ ಅಲ್ಲ, ಇನ್ನು ಕೊನೆಯದಾಗಿ ನಾವು ನೋಡ್ಬೇಕಂದ್ರೆ ಮೇವಿನ ಸದ್ಬಳಕೆ ಮಾಡ್ಕೋಬೇಕಂದ್ರೆ ಒಣ ಮೇವಿನ ಸಮೃದ್ಧೀಕರಣ ಮಾಡಬೇಕು ಸರ್, ಅಥವಾ ಪೌಷ್ಟೀಕರಣ ಅಂತ ಕರಿತೀವಿ. ಅದರ ಮೊರೆ ಹೋಗ್ಬೇಕು. ಅದಕ್ಕೆ ಮಾಡೋದಕ್ಕೆ ಹಲವಾರು ವಿಧಾನಗಳಿವೆ. ಉದಾಹರಣೆ ಅಂದ್ರೆ ನೀರಿನಲ್ಲಿ ನೆನೆಸಿಡಬಹುದು, ಅಲ್ಕಲಿ ಉಪಚರಣೆ ಮಾಡೋದಿರಬಹುದು, ಅಮೋನಿಯಾ ಉಪಚರಣೆ ಮಾಡೋದಿರಬಹುದು, ಯೂರಿಯಾ ಉಪಚರಣೆ ಅಥವಾ ಯೂರಿಯಾ ಅಮೋನಿಯೇಷನ್ ಅಂತ ಏನಂತ ಕರಿತೀವಿ ಅದನ್ನು ಕೂಡ ಮಾಡೋದಿರಬಹುದು, ಅಥವಾ ಯೂರಿಯಾ ಕಾಕಂಬಿ ಸಿಂಪರಣೆ ಕೂಡ ಮಾಡಬಹುದು ಸರ್. ಹೀಗೆ ನಾವು ಮೇವನ್ನ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು ಈ ಎಲ್ಲಾ ಕ್ರಮಗಳನ್ನು ಕೂಡ ಅನುಸರಿಸುವ ಮೂಲಕ. ಇನ್ನು ಈ ಒಣಮೇವಿನ ಪೌಷ್ಟೀಕರಣವನ್ನ ಯಾಕೆ ಮಾಡಬೇಕು, ಒಣಮೇವಿನ ನ್ಯೂನತೆಗಳು ಏನೆಂದಿರುತ್ತೆ ಸರ್? ಮೊದಲೇ ನ್ಯೂನತೆ ಅಂತ ನಾವು ನೋಡೋದಾದ್ರೆ, ಒಣಮೇವು ಜಾನುವಾರುಗಳಿಗೆ ರುಚಿಸುವುದಿಲ್ಲ ಸರ್, ಟೇಸ್ಟ್ ಇರಲ್ಲ, ಒಣಮೇವು ತಿನ್ಬೇಕು ಅಂತ ಜಾನುವಾರುಗಳಿಗೆ ಅನ್ಸಲಿಲ್ಲ. ಆದ್ರಿಂದ ಇವು ಹಸುಗಳು ಅತಿ ಕಡಿಮೆ ತಿಂತಾವ್ ಸರ್, ಇಷ್ಟಪಟ್ಟು ತಿನ್ನೋದಿಲ್ಲ ಅದನ್ನ. ಆಮೇಲೆ ಇದರಲ್ಲಿ ಪಚನ ಕ್ರಿಯೆಗೆ ಅಡ್ಡಿ ಮಾಡುವಂತ ಲಿಗ್ನಿನ್ ಪ್ರಮಾಣ ಜಾಸ್ತಿ ಇರುತ್ತೆ ಸರ್ ಒಣಮೇವಿನಲ್ಲಿ. ಆ ಲಿಗ್ನಿನ್ ಪ್ರಮಾಣ ಏನ್ ಮಾಡುತ್ತೆ, ಇತರ ಪೋಷಕಾಂಶಗಳು ಸೆಲ್ಲೋಸು ಮತ್ತು ಹೆಮಿಸೆಲ್ಲೋಸ್ ಅಂತ ಬೇರೆ ಪೋಷಕಾಂಶಗಳ ಏನ್ ಅವಶ್ಯಕತೆ ಇರ್ತವೆ ಅದನ್ನು ಕೂಡ ಜೀರ್ಣವಾಗದಂತೆ ನೋಡಿಕೊಳ್ಳುತ್ತದೆ. ಓಕೆ, ಲಿಗ್ನಿನ್ ಪ್ರಮಾಣ ಇರೋದ್ರಿಂದ ಬೇರೆ ಪದಾರ್ಥಗಳು ಕೂಡ ಜೀರ್ಣವಾಗೋದಿಲ್ಲ. ಇನ್ನು ಒಣಮೇವಿನಲ್ಲಿ ನಾವು ಸಸಾರಜನಕ ಪ್ರೋಟೀನ್ ಅಂತ ಏನು ಕರಿತೀವಿ, ಜೀವಸತ್ವಗಳು ವಿಟಮಿನ್ಸ್ ಅಂತ ಏನು ಕರಿತೀವಿ, ಮತ್ತು ಬೇರೆ ಬೇರೆ ಪೋಷಕಾಂಶಗಳ ಕೊರತೆ ಇರುತ್ತದೆ. ಆದ್ದರಿಂದ ನಾವು ಹಸುಗಳಿಗೆ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆಯಲಾಗುವುದಿಲ್ಲ, ಇವುಗಳ ಕೊರತೆಗಳಿಂದ ಹಾಲಿನ ಉತ್ಪಾದನೆ ಕೂಡ ಕಡಿಮೆ ಆಗುತ್ತದೆ. ಇಷ್ಟೆಲ್ಲ ನ್ಯೂನತೆಗಳು ಇರುವುದರಿಂದ ಸರ್ ನಾವು ಒಣಹುಲ್ಲಿನ ಪೌಷ್ಟಿಕಾಂಶ ಮಾಡುವುದು ಅತಿ ಅವಶ್ಯಕವಾಗಿದೆ ಸರ್. ಈ ಕಾರಣಕ್ಕಾಗಿ ನಾವು ಒಣಮೇವನ್ನ ಪೌಷ್ಟೀಕರಣವನ್ನ ಮಾಡಿಯೇ ನೀಡಬೇಕು ಅನ್ನುವಂಥದ್ದು. ಹಾಗಿದ್ರೆ ಈ ಒಣಮೇವಿನ ಪೌಷ್ಟೀಕರಣದಿಂದ ಏನೆಲ್ಲ ಪ್ರಯೋಜನಗಳು ಲಭಿಸುತ್ತೆ? ಪ್ರಯೋಜನಗಳಂತ ನೋಡೋದಾದ್ರೆ, ಈಗಾಗಲೇ ಹೇಳಿದಾಗೆ ಅದು ರುಚಿಸುವುದಿಲ್ಲ ಅಂತ ನಾವು ಹೇಳಿದ್ವಿ, ಪೌಷ್ಟೀಕರಣ ಮಾಡಿದ್ರೆ ಅದು ರುಚಿ ಹೆಚ್ಚಾಗುತ್ತದೆ ಸರ್. ರುಚಿ ಹೆಚ್ಚಾಯ್ತಂದ್ರೆ ಅದರ ಮೇವಿನ ಸೇವನೆ ಕೂಡ ಹೆಚ್ಚಾಗುತ್ತದೆ. ಇನ್ನು ಪೌಷ್ಟೀಕರಣದ ಮೇವು ಚೆನ್ನಾಗಿ ಜೀರ್ಣಗೊಳ್ಳುತ್ತದೆ ಸರ್. ಒಂದ್ಸರಿ ಮೇವು ಚೆನ್ನಾಗಿ ಜೀರ್ಣಗೊಂಡ್ರೆ ಅದರಲ್ಲಿರುವಂತಹ ಸಸಾರಜನಕ ಪ್ರಮಾಣ ಹೆಚ್ಚಾಗುತ್ತದೆ ಮತ್ತು ಇತರ ಪೋಷಕಾಂಶಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಇದರಿಂದ ಹಾಲಿನ ಇಳುವರಿಯನ್ನು ನಾವು ಜಾಸ್ತಿ ಪಡಿಬಹುದು. ಆಮೇಲೆ ನಾವು ಒಣಮೇವಿನ ಪೌಷ್ಟೀಕರಣ ಮಾಡೋದ್ರಿಂದ ನಾವು ಕೃಷಿಯಿಂದ ಉಳಿದಿರುವಂತಹ ಉಳಿಕೆ ಬೆಳೆಯನ್ನು ವ್ಯರ್ಥ ಮಾಡದೆ ಬಳಸಿಕೊಂಡಂತಾಗುತ್ತದೆ ಸರ್. ಅದ್ರ ಜೊತೆಗೆ ಪಶು ಆಹಾರದ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡಬಹುದು ಸರ್. ಒಣಮೇವನ್ನ ಯಾವ್ಯಾವ ವಿಧಾನಗಳನ್ನ ಅನುಸರಿಸಿ ಪೌಷ್ಟೀಕರಣವನ್ನ ಮಾಡಬಹುದು? ಹಲವಾರು ವಿಧಾನಗಳಿವೆ. ಅದರಲ್ಲಿ ಕೆಲವು ವಿಧಾನಗಳು ಸರಳ ರೀತಿಯಲ್ಲಿ ಮಾಡಬಹುದು. ಆ ವಿಧಾನಗಳನ್ನು ನಾವು ಇವತ್ತು ಇಲ್ಲಿ ಡಿಸ್ಕಸ್ ಮಾಡೋಣ ಸರ್. ಮೊದಲನೇದಾಗಿ ನೀರಿನಲ್ಲಿ ನೆನೆಸುವುದು ಸರ್. ಎರಡನೇದಾಗಿ ಅಲಕಲಿ ಉಪಚರಣೆ ಮಾಡಬಹುದು. ಮೂರನೇದಾಗಿ ಅಮೋನಿಯಾ ಉಪಚರಣೆ ಮಾಡಬಹುದು. ನಾಲ್ಕನೇದು ಮತ್ತು ಅತಿ ಹೆಚ್ಚಾಗಿ ಉಪಯೋಗಿಸುವಂತಹ ಪದ್ಧತಿ ಅಂದ್ರೆ ಯೂರಿಯಾ ಉಪಚರಣೆ ಅಥವಾ ಯೂರಿಯಾ ಅಮೋನಿಯೇಷನ್ ಅಂತ ಕರಿತೀವಿ. ಕೊನೆಯದಾಗಿ ಯೂರಿಯಾ ಕಾಕಂಬಿ ಸಿಂಪರಣೆ ಸರ್. ಈ ಎಲ್ಲಾ ವಿಧಾನಗಳನ್ನ ಅನುಸರಿಸಿ ನಾವು ಈ ಮೇವಿನ ಒಂದು ಪೌಷ್ಟೀಕರಣವನ್ನ ಮಾಡಬಹುದಾಗಿರುತ್ತೆ. ಒಣಮೇವನ್ನ ನೀರಿನಲ್ಲಿ ನೆನೆಸಿ ಕೊಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ? ಸರಿ, ನಮಗೆಲ್ಲ ತಿಳಿದಿರೋ ಹಾಗೆ ಒಣ ಹುಲ್ಲಿನಲ್ಲಿ ಸಿಲಿಕಾ, ಧೂಳು, ಸಣ್ಣ ಸಣ್ಣ ಕಲ್ಲುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ ಸರ್. ಅದೇ ಈ ಒಣ ಹುಲ್ಲು, ರಾಗಿ ಹುಲ್ಲು, ಭತ್ತದ ಹುಲ್ಲು, ಜೋಳದ ಮೇವು, ಇವುಗಳನ್ನು ನಾವು ರಾಸುಗಳಿಗೆ ನೀಡೋಕ್ಕಿಂತ ಮುಂಚೆ ಕೆಲವು ಗಂಟೆಗಳ ಮುಂಚೆ 1 ಕೆಜಿ ಹುಲ್ಲಿಗೆ 1 ಲೀಟರ್ ನೀರಿನಂತೆ ನಾವು ಅದನ್ನು ನೆನೆಸಿಡಬೇಕಾಗುತ್ತೆ. ನೆನೆಸಿಟ್ಟು ಕೊಟ್ಟರೆ ಏನಾಗುತ್ತೆ, ಸಿಲಿಕಾ, ಧೂಳು, ಸಣ್ಣ ಸಣ್ಣ ಕಲ್ಲುಗಳು ಮತ್ತು ಬೇರೆ ಬೇರೆ ಪೋಷಕಾಂಶಗಳು ವಿರೋಧಿ ಇರುವಂತಹ ವಸ್ತುಗಳು ಕೂಡ ಕಡಿಮೆ ಆಗುತ್ತವೆ. ಇದರ ಜೊತೆಗೆ ಹುಲ್ಲು ತಿನ್ನಲು ಕೂಡ ಮೃದುವಾಗುತ್ತದೆ, ಜಗಿಯಲು ಕಷ್ಟವಾಗುವುದಿಲ್ಲ, ದನಗಳು ಇಷ್ಟಪಟ್ಟು ತಿನ್ನುತ್ತವೆ ಸರ್. ಹೀಗೆ ನೆನೆಸಿ ಕೊಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಆಲ್ಕಲಿ ಉಪಚರಣೆ ಅಂತ ಹೇಳಿದ್ರಿ, ಇದರ ವಿಧಾನ ಹೇಗೆ? ಆಲ್ಕಲಿ ಉಪಚರಣೆಯನ್ನ ಮಾಡುವ ಮೂಲಕ ಏನೆಲ್ಲ ಪ್ರಯೋಜನಗಳನ್ನ ಕಂಡುಕೊಳ್ಬಹುದು? ಸರ್, ನಾವು ಆಲ್ಕಲಿ ಉಪಚರಣೆ ಮಾಡಬೇಕಾದ್ರೆ ಮೊದಲನೇದಾಗಿ 1.25% ನ ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣವನ್ನು ತಯಾರಿಸಬೇಕಾಗುತ್ತದೆ. ಆ ದ್ರಾವಣವನ್ನು 1 ಕೆಜಿ ಹುಲ್ಲಿಗೆ 1 ಲೀಟರ್ ನೀರಿನಂತೆ ಸಿಂಪಡಿಸಬೇಕು ಸರ್. ಇದರಿಂದ ರಾಸುಗಳಲ್ಲಿ ಹುಲ್ಲು ತಿನ್ನುವ ಪ್ರಮಾಣ ಜಾಸ್ತಿ ಆಗುತ್ತದೆ, ಪಚನವಾಗುವಂತಹ ಶಕ್ತಿ ಜಾಸ್ತಿ ಆಗುತ್ತದೆ. ಅದರ ಜೊತೆಗೆ ಲಿಗ್ನಿನ್ ಮತ್ತು ಆಕ್ಸಲೇಟ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಕ್ಯಾಲ್ಸಿಯಂ ಹೀರುವಿಕೆಯನ್ನು ಹೆಚ್ಚಾಗುತ್ತದೆ ಸರ್. ಹೀಗೆ ಆಲ್ಕಲಿ ಉಪಚರಣೆಯನ್ನ ಮಾಡುವ ಮೂಲಕ ನಾವು ಅನೇಕ ಪ್ರಯೋಜನಗಳನ್ನ ಮಾಡಿಕೊಳ್ಳಬಹುದು. ಮತ್ತೊಂದು ಉಪಚರಣೆ ಅಮೋನಿಯಾ ಉಪಚರಣೆ ಅಂತ ಹೇಳಿದ್ರೆ ಇದರ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡಿ. ಸರ್, ನಾವು ಅಮೋನಿಯಾ ದ್ರಾವಣವನ್ನು ತಯಾರಿಸ್ಕೋಬೇಕಾಗುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅದನ್ನು ಬರಡು ಮೇವಿನ ಮೇಲೆ ಸಿಂಪಡಿಸಬೇಕಾಗುತ್ತದೆ ಸರ್. ಅದರಿಂದ ಏನಾಗುತ್ತೆ, ಅಮೋನಿಯಾ ದ್ರಾವಣ ಸಿಂಪಡಿಸಿದರೆ ಕಚ್ಚಾ ಸಸಾರಜನಕ, ಕ್ರೂಡ್ ಪ್ರೋಟೀನ್ ಅಂತ ಏನು ಕರಿತೀವಿ, ಅದರ ಪ್ರಮಾಣ ಜಾಸ್ತಿ ಆಗುತ್ತದೆ. ಜೊತೆಗೆ ಇದು ಶಿಲೀಂಧ್ರಗಳನ್ನು ನಾಶ ಮಾಡುವಂತಹ ಶಕ್ತಿ ಹೊಂದಿದೆ ಸರ್. ಶಿಲೀಂಧ್ರಗಳಂದ್ರೆ ಫಂಗಸ್ ಬೆಳೆಯೋದನ್ನ ತಡೆಯೋದಂತ ಶಕ್ತಿ ಇದು ಹೊಂದಿದೆ ಸರ್. ಆದ್ರೆ ಇದರಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚಾಗುತ್ತದೆ ಈ ವಿಧಾನದಲ್ಲಿ ಮಾಡೋದ್ರಿಂದ. ಅಮೋನಿಯಂ ಹೈಡ್ರಾಕ್ಸೈಡ್ ಕೆಮಿಕಲ್ ಸ್ವಲ್ಪ ಜಾಸ್ತಿ ದುಬಾರಿ ಇರೋದ್ರಿಂದ ಹೆಚ್ಚಿನ ಖರ್ಚಾಗುವಂತ ಸಂಭವ ಇರುತ್ತದೆ ಸರ್. ಇನ್ನು ಈ ಯೂರಿಯಾ ಉಪಚರಣೆ, ಇದರ ವಿಧಾನದ ಬಗ್ಗೆ ತಿಳಿಸ್ಕೊಡಿ, ಮತ್ತೆ ಯೂರಿಯಾ ಉಪಚರಣೆಯಿಂದ ಏನೆಲ್ಲ ಉಪಯೋಗಗಳು ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ಬೇಕು. ತಾವಾಗ್ಲೇ ಹೇಳಿದಾಗೆ ಯೂರಿಯಾ ಉಪಚರಣೆ ಅನ್ನುವಂಥದ್ದು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು, ನಮ್ಮ ಕೃಷಿಕರು ಮತ್ತು ಹೈನುಗಾರರು ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಮಾಡ್ತಾರೆ. ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಹೌದು ಸರ್, ಈ ಯೂರಿಯಾ ಉಪಚರಣೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬಳಸುವಂತಹ ಪದ್ಧತಿ ಆಗಿದೆ ಸರ್. ಆಮೇಲೆ ಇನ್ನೊಂದು ಅಂಶ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಗೊಬ್ಬರಕ್ಕೆ ಬಳಸುವಂತಹ ಯೂರಿಯಾವನ್ನೇ ನಾವಿಲ್ಲಿ ಬಳಸುತ್ತೇವೆ. ಓಕೆ, ಆಹಾರ ದರ್ಜೆ ಯೂರಿಯಾ ನಮ್ಮ ಭಾರತ ದೇಶದಲ್ಲಿ ದೊರೆಯುವುದಿಲ್ಲ, ಅದಕ್ಕೋಸ್ಕರ ನಾವು ಗೊಬ್ಬರ ದರ್ಜೆ ಯೂರಿಯಾನ್ನೇ ಕೂಡ ನಾವಿಲ್ಲಿ ಬಳಸುತ್ತೇವೆ. ಆಮೇಲೆ ಯೂರಿಯಾ ಉಪಚರಣೆ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋದಾದ್ರೆ, ಈಗ 100 ಕೆಜಿ ಒಣ ಹುಲ್ಲು ಇದೆ ಅನ್ಕೊಳ್ಳಿ, ಆ 100 ಕೆಜಿ ಒಣ ಹುಲ್ಲನ್ನು 2-5 ಸೆಂಟಿಮೀಟರ್ ಉದ್ದದಂತೆ ಚಾಫ್ ಕಟ್ಟರಿಂದ ಕಟ್ ಮಾಡ್ಕೋಬೇಕು ಸರ್. ಆ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ತುಂಡರಿಸಿದಂತಹ ಕಟ್ ಮಾಡಿದಂತಹ ಹುಲ್ಲನ್ನ ಒಂದು ಕಲ್ಲ ಚಪ್ಪಡಿಯ ಮೇಲೆ ಅಥವಾ ಕಾಂಕ್ರೀಟ್ ನೆಲದ ಮೇಲೆ ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆ ಹಾಕಿಬಿಟ್ಟು ಅದ್ರ ಮೇಲೆ ತೆಳುವಾಗಿ ಹರಡಬೇಕಾಗುತ್ತೆ ಸರ್. ಆಮೇಲೆ ಇನ್ನೊಂದು ಬಕೆಟ್ ಅಲ್ಲಿ ಏನ್ ಮಾಡಬೇಕು, 4 ಕೆಜಿ ಯೂರಿಯಾವನ್ನು 40 ಲೀಟರ್ ನೀರಿನಲ್ಲಿ ಕರಗಿಸಿ ಒಂದು ದ್ರಾವಣ ಮಾಡ್ಕೊಳ್ಬೇಕು ಸರ್. ಆ ದ್ರಾವಣವನ್ನು 100 ಕೆಜಿ ಹುಲ್ಲನ್ನು ನಾವೇನು ಪ್ಲಾಸ್ಟಿಕ್ ಶೀತ್ ಮೇಲೆ ಏನು ಹರಡಿರ್ತೀವಲ್ಲ, ಆ ದ್ರಾವಣವನ್ನು ನಾವು ಹುಲ್ಲಿನ ಮೇಲೆ ಸಮನಾಗಿ ಒಂದು ರೋಸ್ ಕ್ಯಾನ್ ಬಳಸ್ಕೊಂಡ್ಬಿಟ್ಟು ಸಿಂಪಡಿಸಬೇಕಾಗತ್ತೆ. ಆಮೇಲೆ ಮಧ್ಯದಲ್ಲಿ ಪದೇ ಪದೇ ಹುಲ್ಲನ್ನು ಮೇಲೆ ಕೆಳಗೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಯೂರಿಯಾ ದ್ರಾವಣ ಎಲ್ಲಾ ಹುಲ್ಲಿನ ಭಾಗಕ್ಕೂ ಮುಟ್ಟುತ್ತದೆ ಸರ್. ಈ ಒಂದ್ಸರಿ ಸಿಂಪಡಣೆ ಮಾಡಿದ್ಮೇಲೆ ಈ ಹುಲ್ಲನ್ನು ಬಿಗಿಯಾಗಿ ಒಂಚೂರು ಗಾಳಿ ಆಡದೆ ಹಾಗೆ ಪ್ಲಾಸ್ಟಿಕ್ ಚೀಲದ ಹೊದಿಕೆಯನ್ನು ಒದಿಸಿ 21 ದಿನಗಳ ಕಾಲ ಸಂಗ್ರಹಿಸಿಡಬೇಕಾಗುತ್ತೆ ಸರ್. ಬೇಸಿಗೆ ಕಾಲ ಆದ್ರೆ 21 ದಿನಗಳು ಸಾಕು, ಅದೇ ಮಳೆಗಾಲ ಅಥವಾ ಚಳಿಗಾಲ ಆದ್ರೆ ಹೆಚ್ಚಿನ ದಿನದವರೆಗೆ ನಾವು ಸ್ವಲ್ಪ ಸಂಗ್ರಹಿಸಿಡಬೇಕಾಗುತ್ತದೆ. ನಂತರ ಈ ರೀತಿ ಸಂಗ್ರಹಿಸಿಟ್ಟ ಮೇಲೆ ಈ ಪೌಷ್ಟೀಕರಿಸಿದ ಮೇವನ್ನು ಹೊರತೆಗೆದು ನಾವು ರಾಸುಗಳಿಗೆ ತಿನ್ನೋದಕ್ಕೆ ಕೊಡಬಹುದು ಸರ್. ಇದಕ್ಕೆ ಇನ್ನೊಂದು ಸರಳ ವಿಧಾನ ಇದೆ. ನಾವು 21 ದಿವಸ ಸಂಗ್ರಹಿಸಿಡೋಕೆ ಕಷ್ಟ ಆಗುತ್ತೆ ಅಂದರೆ, ಇನ್ನೂ ಸರಳ ವಿಧಾನ ಅಂದರೆ ಪ್ರತಿದಿನ ನಮ್ಗೆ ಎಷ್ಟು ಮೇವು ಬೇಕು ಅಷ್ಟು ಮೇವನ್ನು ಈ ಮೇಲೆ ತಿಳಿಸಿದಂಥ ಪ್ರಮಾಣದಲ್ಲಿ ಯೂರಿಯಾವನ್ನು ಸಿಂಪಡಿಸಬೇಕು. ಸಿಂಪಡಿಸಿ ಒಂದು ಅರ್ಧ ಗಂಟೆ ಗಾಳಿ ಆಡಕ್ಕೆ ಬಿಡಬೇಕು. ಗಾಳಿ ಆಡಕ್ಕೆ ಬಿಟ್ಟ ನಂತರ ನಾವು ಆ ಮೇವನ್ನು ದನಗಳಿಗೆ ನೀಡಬಹುದು ಸರ್. ಆಮೇಲೆ ಸ್ಟಾರ್ಟಿಂಗಲ್ಲಿ ದನಗಳು ಸ್ವಲ್ಪ ತಿನ್ನಲು ಹಿಂದೇಟ್ ಹಾಕ್ತವೆ, ಬೇಕಂದ್ರೆ ಟೇಸ್ಟ್ ಬೇರೆ ಅನ್ಸೋದ್ರಿಂದ ತಿನ್ನಗೆ ಹಿಂದೇಟ್ ಹಾಕ್ಬೋದು. ಬಟ್ ಕ್ರಮೇಣ ನಾವು ಹೊಂದಿಕೊಳ್ತಾ ಹೋಗ್ತೇವೆ ಸರ್. ಈ ರೀತಿಯಾಗಿ ನಾವೇನಾದರೂ ಯೂರಿಯಾ ಉಪಚರಣೆ ಮಾಡಿದ ಹುಲ್ಲನ್ನು ರಾಸುಗಳಿಗೆ ಹೆಚ್ಚು ಸೇವಿಸಲು ಕೊಟ್ಟರೆ ಹುಲ್ಲು ಕೂಡ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಪೋಷಕಾಂಶಗಳ ಪ್ರಮಾಣ ಕೂಡ ಹೆಚ್ಚಾಗುವುದರಿಂದ ನಾವು ಹೆಚ್ಚು ಹಾಲಿನ ಇಳುವರಿಯನ್ನು ಕೂಡ ನೋಡಬಹುದು ಸರ್. ಈ ಯೂರಿಯಾ ಉಪಚರಣೆ ಮಾಡಿದ ಹುಲ್ಲನ್ನ ನಾವು ತಿನ್ನಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಸರ್? ಈ ಮೇಲೆ ಕೊಟ್ಟಂತ ಪ್ರಮಾಣದಲ್ಲಿ ನಾವೇನಾದರೂ ಯೂರಿಯಾ ಉಪಚರಿಸಿದ ಹುಲ್ಲನ್ನು ರಾಸುಗಳಿಗೆ ಕೊಟ್ಟರೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್. ಕೆಲವು ರೈತರು ಏನ್ ಅನ್ಕೋತಾರೆ, ಜಾಸ್ತಿ ಯೂರಿಯಾ ಕೊಟ್ಟರೆ ಜಾಸ್ತಿ ಹಾಲಿನ ಇಳುವರಿ ಆಗುತ್ತೆ ಏನೋ ಅನ್ನೋ ಭಾವನೆ ಬರುತ್ತೆ. ಯಾಕಂದ್ರೆ ಯೂರಿಯಾ ಕೊಟ್ಟಾಗ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಾವು ಅಂದಾಗ ಜಾಸ್ತಿ ಇಳುವರಿ ಕೊಟ್ಟರೆ ಜಾಸ್ತಿ ಹಾಲು ಬರುತ್ತೆ ಏನೋ ಅನ್ನೋ ಭಾವನೆ ಬರುತ್ತೆ. ಇಲ್ಲ ಸರ್, ಆ ಭಾವನೆ ತಪ್ಪು. ನಾವು ಈಗ ಏನ್ ಮೇಲಿನ ನೀರು ಹುಲ್ಲು ಮತ್ತು ಯೂರಿಯಾ ಅನುಪಾತ ಏನ್ ಹೇಳಿದೀವಿ ಅದೇ ಅನುಪಾತದಲ್ಲಿ ಅದೇ ಪ್ರಮಾಣದಲ್ಲಿ ನಾವು ಹುಲ್ಲಿಗೆ ಸಿಂಪಡಿಸಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನಾವೇನಾದ್ರೂ ಕೊಟ್ಟರೆ ಇದು ಯೂರಿಯಾ ವಿಷ ಅಂತ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರೆ ಹಸುಗಳಲ್ಲಿ ವಿಷಬಾಧೆ ಆಗುತ್ತದೆ ಸರ್. ನಿರ್ಲಕ್ಷಿಸಿದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹಸುಗಳು ಸಾವು ಕೂಡ ಸಂಭವವಾಗುತ್ತದೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬಾರ್ದು ಸರ್. ಇದು ಒಂದು ಮುನ್ನೆಚ್ಚರಿಕೆ ಕ್ರಮ. ಇನ್ನು ಎರಡನೇ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಇದನ್ನು ನಾವು ರಾಸುಗಳ ಆಹಾರ ಪದ್ಧತಿಯಲ್ಲಿ ಕ್ರಮೇಣವಾಗಿ ಹೆಚ್ಚು ಮಾಡುತ್ತಾ ಹೋಗ್ಬೇಕು ಸರ್. ಒಂದೇ ಸರಕ್ಕೆ ಫಸ್ಟ್ ಡೇನೆ ನಾವು 100 ಕೆಜಿ ಹುಲ್ಲು ಪ್ರಿಪೇರ್ ಮಾಡಿದೀವಿ 5 ಕೆಜಿ ಹಾಕಿಬಿಡ್ತೀನಿ ಅನ್ನಂಗಿಲ್ಲ. ಕ್ರಮೇಣವಾಗಿ 1/2 ಕೆಜಿಯಿಂದ ಆಮೇಲೆ ಒಂದು ವಾರ ಆದಮೇಲೆ 1 ಕೆಜಿ ಆಮೇಲೆ 2 ಕೆಜಿ ಈ ತರ ಕ್ರಮೇಣವಾಗಿ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕು ಸರ್. ಇದರಿಂದ ನಮಗೆ ವಿಷಬಾಧೆ ಆಗೋದನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಮೂರನೇ ಅಂಶ ಏನಂದ್ರೆ, ನಾವು ಯೂರಿಯಾ ಉಪಚರಿಸಿದ ಹುಲ್ಲನ್ನು ರಾಸುಗಳಿಗೆ ಹಾಕುವ ಮುನ್ನ ಅಂದ್ರೆ 21 ದಿನಗಳ ಕಾಲ ನಾವೇನು ಸಂಗ್ರಹಿಸಿಟ್ಟಿರ್ತೀವಿ ಅದಾದ್ಮೇಲೆ ರಾಸುಗಳಿಗೆ ಹಾಕುವ ಮುನ್ನ ಸ್ವಲ್ಪ ಕೆಲವು ಗಂಟೆಗಳ ಕಾಲ ಗಾಳಿ ಆಡೋದಕ್ಕೆ ಬಿಡಬೇಕು ಸರ್ ಅನ್ನ. ಇಲ್ಲಾಂದ್ರೆ ಏನಾಯ್ತಾ, ಯೂರಿಯಾ ಇದ್ದಿದ್ದು ಅಮೋನಿಯಾ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಅಮೋನಿಯಾ ಏನ್ ಮಾಡುತ್ತೆ, ನಾವು ಹಂಗೆ ನಾವು ಗಾಳಿ ಆಡಲಾರ್ದೆ ಹಂಗೆ ದನಗಳಿಗೆ ಕೊಟ್ಬಿಟ್ರೆ ಆ ಅಮೋನಿಯಾ ಕಣ್ಣಿಗೆಲ್ಲ ಬಡದ್ಬಿಟ್ಟು ಕಣ್ಣಲ್ಲಿ ಒಂಥರ ಉರಿ ಕಾಣಿಸೋ ಸಮಸ್ಯೆ ಆಗುತ್ತೆ ಹಸುಗಳಲ್ಲಿ. ಅದಕ್ಕೋಸ್ಕರ ಕೆಲವು ಗಂಟೆಗಳ ಕಾಲ ಅದನ್ನು ಗಾಳಿ ಆಡೋದಕ್ಕೆ ಬಿಟ್ಬಿಟ್ಟು ಅದಾದ ನಂತರ ರಾಸುಗಳಿಗೆ ತಿನ್ನಲು ಕೊಡಬೇಕಾಗುತ್ತೆ ಸರ್. ಆಮೇಲೆ ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಂದ್ರೆ, ಇದು ನಾವು 6 ತಿಂಗಳಿಗಿಂತ ಕಡಿಮೆ ಇರುವ ವಯಸ್ಸಿನ ಕರುಗಳಲ್ಲಿ ಅಥವಾ ಮೇಕೆ ಮರಿಗಳಲ್ಲಿ ಅಥವಾ ಕುರಿ ಮರಿಗಳಲ್ಲಿ ಇದನ್ನ ಕೊಡಬಾರದು ಸರ್. ಯಾಕಂದ್ರೆ ಮೆಲುಕು ಚೀಲ ಆ ಸಣ್ಣ ಸಣ್ಣ ಪ್ರಾಣಿಗಳಲ್ಲಿ ಇನ್ನೂ ವೃದ್ಧಿ ಆಗಿರುವುದಿಲ್ಲ. ಯೂರಿಯಾ ಉಪಯೋಗಿಸ್ಕೋಬೇಕಂದ್ರೆ ಮೆಲುಕು ಚೀಲ ಇರುವಂತಹ ಪ್ರಾಣಿಗಳೇ ಇರಬೇಕು, ಅಂದ್ರೆ ರುಮಿನೆಂಟ್ಸ್ ಇರಬೇಕು. ಮತ್ತೆ ರುಮಿನೆಂಟ್ಸ್ ನಾವು ವಯಸ್ಕ ದನಗಳಲ್ಲಿ ಕೊಡಬಹುದು. ವಯಸ್ಕ ದನಗಳಿರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಆಡುಗಳಿರ್ಬೋದು, ಕುರಿಗಳಲ್ಲಿ ವಯಸ್ಕ ದನಗಳಲ್ಲಿ ಕೊಡಬಹುದು. ಅದರಿಂದ ಯೂರಿಯಾ ಉಪಯೋಗ ಆಗುತ್ತೆ. ಅದೇ 6 ತಿಂಗಳಿಗಿಂತ ಕಡಿಮೆ ಇರೋ ದನಗಳಲ್ಲಿ ಇದನ್ನ ಕೊಡಬಾರ್ದು. ಇನ್ನು ನಾನ್ ರುಮಿನೆಂಟ್ಸ್ ಅಂತ ಏನು ಕರಿತೀವಿ, ಯಾವುದು ಮೆಲುಕು ಚೀಲ ಇರುವುದಿಲ್ಲ ಅಂತವಂದ್ರೆ ಹಂದಿ ಇರ್ಬೋದು, ಕುದುರೆ ಇರ್ಬೋದು, ಕತ್ತೆ ಇರ್ಬೋದು, ಕೋಳಿಗಳಿರ್ಬೋದು, ಅವುಗಳು ಯೂರಿಯಾವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲ ಸರ್ ಅವುಗಳಲ್ಲಿ. ಆದ್ರಿಂದ ಆ ಪ್ರಾಣಿಗಳಿಗೂ ಇದನ್ನು ಕೊಡಬಾರ್ದು, ಕೊಟ್ಟರೆ ಅದರಲ್ಲಿ ಕೂಡ ವಿಷ ಆಗುತ್ತೆ ಸರ್. ಇದು ಓನ್ಲಿ ನಾವು ಮೆಲುಕು ರುಮಿನೆಂಟ್ಸ್ ಅಂತ ಅಂತ ಕರಿತೀವಿ ಅವುಗಳಿಗೆ ಮಾತ್ರ ಇದನ್ನು ನಾವು ಕೊಡಬೇಕಾಗುತ್ತೆ ಸರ್. ಈ ಎಲ್ಲ ನಾವು ಅಂಶಗಳನ್ನು ಗಮನದಲ್ಲಿಟ್ಕೊಡ್ಬೇಕು ಸರ್. ಅಂತಿಮವಾಗಿ ಈ ಒಣಹುಲ್ಲಿನ ಪೌಷ್ಟಿಕರಣದ ಬಗ್ಗೆ ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಈಗಾಗಲೇ ತಿಳಿಸದಂತೆ ನಾ ಸಂಕ್ಷಿಪ್ತವಾಗಿ ವಿವರಿಸಬೇಕಂದ್ರೆ, ಮೊದಲನೇದಾಗಿ ಒಣ ಹುಲ್ಲೇ ಆಗಿರಲಿ ಅಥವಾ ಹಸಿ ಹುಲ್ಲೇ ಆಗಲಿ ಸರ್, ಇದನ್ನು ಕತ್ತರಿಸಿ ರಾಸುಗಳಿಗೆ ನೀಡಬೇಕು. ಹೌದಾ? ಕತ್ತರಿಸಿ ಕೊಡೋದ್ರಿಂದ ಮೇವು ವ್ಯರ್ಥವಾಗೋದನ್ನು ನಾವು ಕಡಿಮೆ ಮಾಡಬಹುದು. ಹೌದು ಹೌದು ಸರ್. ಇನ್ನು ಒಣಹುಲ್ಲಿನಲ್ಲಿ ಪೋಷಕಾಂಶಗಳು ಕಡಿಮೆ ಇರ್ತವೆ ಅಂತ ನಾವು ಆಲ್ರೆಡಿ ಹೇಳಿದೇವೆ. ಒಣಹುಲ್ಲಿನ ಪೌಷ್ಟಿಕಾಂಶಗಳನ್ನು ಜಾಸ್ತಿ ಮಾಡಿದ್ರೆ ಹೆಚ್ಚಿನ ಲಾಭ ಆಗುತ್ತದೆ. ಆಮೇಲೆ ಇದರಲ್ಲಿ ಅತಿ ಹೆಚ್ಚು ಸೂಕ್ತವಾಗಿರೋದಂದ್ರೆ ಯೂರಿಯಾ ಉಪಚಾರ. ಹೌದು. ಇನ್ನು ನೀರು, ಯೂರಿಯಾ ಮತ್ತು ಒಣಹುಲ್ಲನ್ನು ಸರಿಯಾದ ಅನುಪಾತದಲ್ಲಿಯೇ ಕೊಡಬೇಕಾಗುತ್ತದೆ. ಇಲ್ಲವಾದರೆ ಯೂರಿಯಾ ವಿಷಬಾಧವಾಗಿ ದನಗಳು ಸಾವನ್ನಪ್ಪುವಂತಹ ಸಂಭವ ಇರುತ್ತದೆ. ಇನ್ನು 6 ತಿಂಗಳ ಒಳಗಿನ ಕರುಗಳಿಗೆ, ಕುರಿ ಮತ್ತು ಮೇಕೆ ಮರಿಗಳಿಗೆ ಯೂರಿಯಾ ಉಪಚರಿಸಿದ ಹುಲ್ಲನ್ನು ಯಾವುದೇ ಕಾರಣಕ್ಕೂ ನಾವು ನೀಡಬಾರದು ಸರ್. ಈ ಪೌಷ್ಟೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಾವೇನು ಹೇಳಿದ್ರಲ್ಲ, ಆಲ್ಕಲಿ ಉಪಚರಣೆಯನ್ನ ಮಾಡಬಹುದು, ಅಮೋನಿಯಾ ಉಪಚರಣೆಯನ್ನ ಮಾಡಬಹುದು, ಯೂರಿಯಾ ಮತ್ತೆ ಅಮೋನಿಯಾ ಎರಡನ್ನೂ ಕೂಡ ನಾವು ಬೆರೆಸಿ ಮಾಡಬಹುದು ಅನ್ನುವಂತ ಅನೇಕ ಒಂದಷ್ಟು ಕ್ರಮಗಳನ್ನ ತಿಳಿಸ್ಕೊಟ್ರಿ. ಹೌದು ಸರ್. ನಾವಿಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ರಾಸಾಯನಿಕಗಳು. ಹೌದು. ಈ ರಾಸಾಯನಿಕಗಳನ್ನ ಆಹಾರದಲ್ಲಿ ಅಥವಾ ಮೇವಿನಲ್ಲಿ ಬಳಕೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದು ಜಾನುವಾರುಗಳ ಆರೋಗ್ಯದ ಮೇಲೆ ಏನಾದರೂ ಅಡ್ಡ ಪರಿಣಾಮವನ್ನ ಉಂಟು ಮಾಡುತ್ತೆ? ಖಂಡಿತ ಇಲ್ಲ ಸರ್. ಈಗ ಮೇಲೆ ತಿಳಿಸಿದ ಅನುಪಾತದಲ್ಲಿ ನಾವೇನಾದ್ರೂ ಕೊಟ್ರೆ ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ. ಯಾಕಂದ್ರೆ ನಾವೀಗ ಕೊಡ್ತಾ ಇರುವಂತಹ ಎಲ್ಲಾ ರಾಸಾಯನಿಕಗಳು ನಾವು ಮೇವಿನ ಜೀರ್ಣಕ್ರಿಯೆಗೆ ಅವು ಅನುಕೂಲ ಮಾಡಿಕೊಳ್ಳುತ್ತೆ. ಹೌದು. ಇನ್ನು ಯೂರಿಯಾ ಇದ್ದಿದ್ದು ಯೂರಿಯಾ ಕೊಟ್ಟಾಗ ನಾವು ಅದು ಅಮೋನಿಯಾ ಆಗುತ್ತೆ ಸರ್. ಆ ಅಮೋನಿಯಾನ ಹೊಟ್ಟೆಯಲ್ಲಿರುವಂತಹ ಮೈಕ್ರೋಬ್ಸ್ಗಳು ಉಪಯೋಗಿಸಿಕೊಂಡ್ಬಿಟ್ಟು ಅದರಿಂದನೇ ಪ್ರೋಟೀನ್ ಸಸಾರಜನಕನ ಉತ್ಪಾದನೆ ಮಾಡುತ್ತವೆ. ಅಂದ್ರೆ ದನಗಳಿಗೆ ನಾವು ಯೂರಿಯಾ ಕೊಟ್ಟಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತಾ ಇದೆ ಅಂದ್ರೆ ಆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಉಪಯೋಗ ಆಗ್ಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉತ್ಪಾದನೆಗೆ ಅದು ಸಹಕಾರಿ ಮಾಡಿಕೊಳ್ತದೆ. ಆದ್ರಿಂದ ನಾವು ಈ ಸರಿಯಾದ ಅನುಪಾತದಲ್ಲಿ ಕೊಟ್ಟರೆ ಯಾವುದೇ ಹಾನಿ ಆಗೋದಿಲ್ಲ ಸರ್ ರಾಸುಗಳಿಗೆ. ಅನುಪಾತವನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಂಡು ಫಾಲೋ ಮಾಡಬೇಕು. ಹೌದೌದು ಸರ್, ಅನುಪಾತವನ್ನು ಜಾಸ್ತಿ ಮಾಡಂಗಿಲ್ಲ ಸರ್. ಜಾಸ್ತಿ ಮಾಡಿದ್ರೆ ಜಾಸ್ತಿ ಜೀರ್ಣ ಆಗುತ್ತೆ ಏನು, ಜಾಸ್ತಿ ಲಾಭ ಆಗುತ್ತೆ ಏನು ಅನ್ನೋದನ್ನ ಮೈಂಡ್ ಸೆಟ್ ಅನ್ನ ತೆಗೆದು ಬಿಡಬೇಕು ಸರ್. ಅದರಿಂದ ವಿಷಬಾಧೆ ಆಗುವಂತ ಸಂಭವ ಜಾಸ್ತಿ ಇರುತ್ತೆ ಸರ್. ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯನ್ನ ಅನುಸರಿಸಿ ಏನು ವೈದ್ಯರು ಅಥವಾ ವಿಜ್ಞಾನಿಗಳು ಒಂದು ರೇಷಿಯೋ ಅಂತ ಹೇಳಿ ಕೊಟ್ಟಿರ್ತಾರ, ಆ ಅನುಪಾತವನ್ನ ನಾವು ಕಾಪಾಡುವ ಮೂಲಕ, ಅದನ್ನು ಫಾಲೋ ಮಾಡುವ ಮೂಲಕ ನಾವು ನಮ್ಮ ಜಾನುವಾರುಗಳೇನಿದ್ದಾವೋ ಅವುಗಳ ಆರೋಗ್ಯಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಚೆನ್ನಾಗಿ ಸಾಕಾಣಿಕೆಯನ್ನ ಮಾಡಬಹುದು. ಇನ್ನು ಈ ಒಣಮೇವಿನ ಪೌಷ್ಟೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರ್ಗೆ ನನಗೆ ಫೋನ್ ಮಾಡಿ, ಅಥವಾ ನಾನು ಕಾಲೇಜಲ್ಲಿ ಯಾವಾಗಲೂ ಇರ್ತೇನೆ, ನೀವು ವರ್ಕಿಂಗ್ ಡೇಸಲ್ಲಿ 9 to 4:30 ಯಾವಾಗಾದರೂ ಬಂದರೆ ನನ್ನ ಕಾಲೇಜಿಗೆ ನನ್ನ ಚೇಂಬರಲ್ಲಿ ಬಂದರೆ ನಾನು ನಿಮ್ಗೆ ಸಿಗ್ತೀನಿ, ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ ಸರ್. ಸದ್ಯಕ್ಕೆ ನನ್ನ ಮೊಬೈಲ್ ನಂಬರನ್ನು ರೈತರೆಲ್ಲರೂ ನೋಟ್ ಮಾಡ್ಕೋಬೋದು. ನನ್ನ ಮೊಬೈಲ್ ನಂಬರ್ ಈ ರೀತಿಯಾಗಿದೆ: 7 3 5 3 9 2 3 8 7 5. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 7 3 5 3 9 2 3 8 7 5 ಸರ್. ಒಳ್ಳೆಯದು ಡಾಕ್ಟರ್ ಅನಿಲ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪೋಷಣೆಯಲ್ಲಿ ಒಣಮೇವಿನ ಮಹತ್ವ, ಅದರ ಸಂರಕ್ಷಣೆ ಮತ್ತು ಅದರ ಪೌಷ್ಟೀಕರಣದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಪಶುಪೋಷಣೆಯಲ್ಲಿ ಒಣಮೇವಿನ ಮಹತ್ವ, ಸಂಸ್ಕರಣೆ ಹಾಗೂ ಅದರ ಪೌಷ್ಟೀಕರಣ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಂಧುವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ 21 ಆಗಸ್ಟ್ 2025 ಗುರುವಾರದಂದು ಪ್ರಸಾರವಾಗುವ ಹೈನು ಹೊನ್ನು ಇದರಲ್ಲಿ ಪ್ರಾಣಿಗಳ ಆರೋಗ್ಯದಲ್ಲಿ ಪಶು ವೈದ್ಯಕೀಯ ಜೀವ ರಸಾಯನಶಾಸ್ತ್ರದ ಮಹತ್ವ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರಮೇಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಉಪಕಸುಬಾಗಿ ಕುರಿ ಸಾಕಾಣಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ಜೊತೆಗೆ ಪಶುಸಂಗೋಪನೆಯು ಹೆಚ್ಚುವರಿ ಆದಾಯದ ಉತ್ತಮ ಮೂಲವಾಗಿದೆ. ಪಶುಸಂಗೋಪನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರು ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ಕೋಳಿ ಮುಂತಾದವುಗಳನ್ನು ಸಾಕಿಕೊಂಡು ವ್ಯಾಪಾರವನ್ನ ಮಾಡ್ತಾರೆ. ದೇಶದ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಪಶುಸಂಗೋಪನೆಯನ್ನ ಉತ್ತೇಜಿಸಲು ಕೇಂದ್ರದ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನುವ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಇದರ ಅಡಿಯಲ್ಲಿ ಯೋಜನೆಗಳನ್ನ ಮಾಡುವ ಮೂಲಕ ರೈತರಿಗೆ ಮತ್ತು ದನಗಾಹಿಗಳಿಗೆ ಸಹಾಯ ಮಾಡ್ತಾರೆ. ಇದರಲ್ಲಿ ರೈತರಿಗೆ ಸಹಾಯಧನವನ್ನ ನೀಡಲಾಗುತ್ತೆ ಮತ್ತು ಅಗತ್ಯವಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ನೀಡಲಾಗುತ್ತೆ. ಕಳೆದ

ಸುಂದು ಭಾರ ಹೊರುತ್ತಾಳೆ ನಗುತ್ತಿರುತ್ತಾಳೆ ಸುಂದು ಜೀವ ಕಾಯುತ್ತಾಳೆ ಗಂಜಿ ನೀಡುತ್ತಾಳೆ ಬೆಟ್ಟದ ಬೆಡಗವ್ವ ಜುಟ್ಟಿಗೆ ಬಣ್ಣದ ಬಿಲ್ಲವ್ವ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ ಭಾವನಾ ಹಳ್ಳಿ ಹಾಡು